ಸಾರ್ವಜನಿಕರು ಸಂಚರಿಸಲು ಮುಕ್ತವಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಹಾಗೂ ನಗರಸಭೆಯ 21ನೇ ವಾರ್ಡ್ನ ಉಪಚುನಾವಣೆ ನಾಳೆ ನಡೆಯಲಿದ್ದು, ಚುನಾವಣಾ ಆಯೋಗ ಸಕಲ ಸಿದ್ದತೆಗಳನ್ನು ಕೈಗೊಂಡಿದೆ. ದೊಡ್ಡಬಳ್ಳಾಪುರದ ಮಸ್ಟರಿಂಗ್ ಕೇಂದ್ರದಲ್ಲಿ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ಅಗತ್ಯ ಪರಿಕರಗಳೊಂದಿಗೆ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಿಗೆ ತೆರಳಿದ್ದಾರೆ. ಚುನಾವಣೆ ಶಾಂತಿ ಮತ್ತು ಸುವ್ಯವಸ್ಥಿತವಾಗಿ ನಡೆಯಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಷಿಕ 9 ಲಕ್ಷ ಟನ್ ಕಾಫಿ ಉತ್ಪಾದನೆ ಭಾರತ ಸರ್ಕಾರದ ಗುರಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಣ್ಣಿನ ಆರೋಗ್ಯ, ನೀರಿನ ಸಮಗ್ರ ನಿರ್ವಹಣೆಗೆ ಸರ್ಕಾರದ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 2000 ಬಸ್ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿ, ಸಚಿವ ರಾಮಲಿಂಗಾರೆಡ್ಡಿ. ಸಚಿವ ವಿ ಸೋಮಣ್ಣ ಅವರಿಂದ ನಾಳೆ ಕೋಲಾರ ಜಿಲ್ಲೆಯ ವಿವಿಧ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಹಾಗೂ ಅವುಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅನೇಕ ಕಾರಣಗಳಿಂದಾಗಿ ನಮ್ಮ ಕೃಷಿ ತಾಕಿನಲ್ಲಿ ಇರತಕ್ಕಂತಹ ಮಣ್ಣು ಒಂದಷ್ಟು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಅತಿಯಾಗಿ ಬಳಕೆ ಮಾಡತಕ್ಕಂತಹ ರಾಸಾಯನಿಕ ಗೊಬ್ಬರಗಳಿರಬಹುದು, ಅತಿಯಾಗಿ ಬೀಳುವಂತಹ ಮಳೆ ಇರಬಹುದು, ಅತಿಯಾಗಿ ಉಳುಮೆಯನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಮಣ್ಣಿನ ಸಮಸ್ಯೆಗೆ ಕಾರಣ ಆಗುತ್ತೆ. ಹೀಗೆ ಮಣ್ಣು ಸಮಸ್ಯಾತ್ಮಕವಾಗಿ ಪರಿಣಮಿಸಿದಂತಹ ಸಂದರ್ಭದಲ್ಲಿ ಅವುಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಿ ಸರಿದಾರಿಗೆ ತಂದು ನಮ್ಮ ಕೃಷಿ ಬೆಳೆಗಳಿಗೆ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SN ಚಿಕ್ಕರಾಜು ಅವರು. ಚಿಕ್ಕರಾಜು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಾಮಾನ್ಯವಾಗಿ ನಮ್ಮ ಮಣ್ಣುಗಳಲ್ಲಿ ಆಗಾಗ್ಗೆ ಸಮಸ್ಯೆಗಳು ಬಾಧಿಸುತ್ತೆ. ಸಮಸ್ಯಾತ್ಮಕ ಮಣ್ಣು ಅಂತ ಅಂದ್ರೆ ಏನು ಡಾಕ್ಟ್ರೆ? ಸಮಸ್ಯಾತ್ಮಕ ಮಣ್ಣು ಅಂದ್ರೆ ಅನುಚಿತವಾದ ಭೌತಿಕ ಮತ್ತು ರಾಸಾಯನಿಕ ಗುಣಗಳಿಂದ ಸಾಮಾನ್ಯ ಬೆಳೆವನ್ನು ಬೆಳೆಯಲು ಯಶಸ್ವಿ ಆಗದೇ ಇರತಕ್ಕಂತ ಮಣ್ಣನ್ನು ನಾವು ಸಮಸ್ಯಾತ್ಮಕ ಮಣ್ಣು ಅಂತ ಕರಿತೀವಿ. ಈ ಸಮಸ್ಯಾತ್ಮಕ ಮಣ್ಣನ್ನು ನಾವು ಸೂಕ್ತವಾದ ಕ್ರಮಗಳನ್ನು ಅನುಸರಿಸಿದೆ ಆದಲ್ಲಿ ನಾವು ಸಾಮಾನ್ಯ ಬೆಳೆಗಳನ್ನು ಬೆಳೆದು ಅದರಲ್ಲಿ ಒಂದು ಲಾಭವನ್ನು ಪಡೆದರಲು ಯಶಸ್ವಿ ಆಗಬಹುದು. ಸಮಸ್ಯಾತ್ಮಕ ಮಣ್ಣಿನ ಹೇಗೆ ನಾವು ವರ್ಗೀಕರಣವನ್ನು ಮಾಡಬಹುದು? ಭೌತಿಕ ಮತ್ತು ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನು ಅಳವಡಿಸಿಕೊಂಡು ನಾವು ಇದನ್ನು 4 ವರ್ಗಗಳಾಗಿ ವಿಭಾಗವನ್ನು ಮಾಡಬಹುದು. ಮೊದಲನೇ ವರ್ಗ ನೋಡ್ಕೊಂಡವರು ಅನುಚಿತವಾದ ಭೌತಿಕ ಗುಣಧರ್ಮಗಳಿಂದ ಆಗ್ತಕ್ಕಂಥ ತೊಂದರೆಗಳು. ಸೊ ಅದನ್ನು ನಾವು ವಿಶ್ಲೇಷಣೆ ಮಾಡೋದೇ ಆದರೆ ಮೊದಲನೇದಾಗಿ ನಾವು ಜೌಗು ಮಣ್ಣು ಅಂತ ಹೇಳ್ಬೋದು, ಮರಳು ಮಣ್ಣು ಅಂತ ಹೇಳ್ಬೋದು, ಮತ್ತು ಗಟ್ಟಿಯಾದ ಮೇಲ್ಪದರದ ಮಣ್ಣು ಹಾಗೂ ಕೆಳಪದರದ ಮಣ್ಣಾಗಿರ್ಬೋದು, ಕಡಿಮೆ ಆಳವಿರತಕ್ಕಂಥ ಮಣ್ಣಾಗಿರ್ಬೋದು, ಇದೆಲ್ಲ ಅನುಚಿತ ಭೌತಿಕ ಗುಣಧರ್ಮಗಳನ್ನು ಸೂಚಿಸುತ್ತೆ. ಸೊ ಈಗ ಮೊದಲನೇದೇ ವಿಶ್ಲೇಷಣೆ ಮಾಡೋದಾದರೆ ಈ ಜೌಗು ಮಣ್ಣು ಅಥವಾ ಗೋಡು ಮಣ್ಣು ಅಂತ ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ಬೋದು, ಈ ಗೋಡ್ ಮಣ್ಣಿನ ಏನು ಗುಣಲಕ್ಷಣ ಅಂದ್ರೆ ಇದು ನೀರನ್ನು ಜಾಸ್ತಿ ಹಿಡಿದಿಟ್ಕೊಳ್ತದೆ. ಹಾಗಾಗಿ ನೀರು ಬಸಿದು ಹೋಗ್ದಲೇ ಇರೋದ್ರಿಂದ ಮಣ್ಣಿನ ಮೇಲ್ಮೈ ಮೇಲೆ ನೀರು ಸಾಮಾನ್ಯವಾಗಿ 2-3 ಸೆಂಟಿಮೀಟರ್ ನೀರು ವರ್ಷದಲ್ಲಿ ಸುಮಾರು 9-10 ತಿಂಗಳುಗಳ ಕಾಲ ನಿಂತಿರುತ್ತೆ. ನೀರು ಬಸಿದು ಹೋಗ್ದಲೇ ಇದ್ದಾಗ ಬೇರುಗಳಿಗೆ ಆಮ್ಲಜನಕದ ಕೊರತೆಯಾಗಿ ಗಿಡಗಳು ಸಾಯೋದ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಕೊಳೆ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೂ ಇದ್ರ ಇಂಪಾರ್ಟೆಂಟ್ ಆಗಿ ನೋಡ್ಬೋದಾದ್ರೆ ನೀರು ಬಸುವುದಿದೆಯಲ್ಲ ಅದು ಸುಮಾರು 6 ಸೆಂಟಿಮೀಟರ್ ಒಂದು ದಿನಕ್ಕೆ 6 ಸೆಂಟಿಮೀಟರ್ಗಿನ್ನ ಕೆಳಗಡೆ ನೀರು ಬಸಿಯೋದನ್ನ ನಾವು ನೋಡ್ತೀವಿ. ಅಷ್ಟು ಗಟ್ಟಿಯಾದ ಪದರವನ್ನು ಹೊಂದಿರ್ತದೆ. ಇದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂದ್ರೆ ನಾವು ಸಾವಯವ ಗೊಬ್ಬರಗಳನ್ನ ಸುಮಾರು 12-13 ಟನ್ನಷ್ಟು ಸಾವಯವ ಗೊಬ್ಬರಗಳನ್ನ ಇನ್ಕಾರ್ಪೊರೇಟ್ ಮಾಡೋದಾಗ್ಲಿ ಅಥವಾ ಮಣ್ಣನ್ನು ಬೇರೆ ಕಡೆಯಿಂದ ಮರಳು ಮಿಶ್ರಿತ ಮಣ್ಣನ್ನು ತಾಮಂದು ಮಣ್ಣಿನ ಜೊತೆ ಮಿಕ್ಸ್ ಮಾಡೋದಾಗ್ಲಿ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅಲ್ಲೇ ಕಲ್ಟಿವೇಟ್ ಮಾಡೋದ್ರಿಂದ ನಾವು ಇದನ್ನ ಗುಣಧರ್ಮಗಳನ್ನು ಸುಧಾರಿಸ್ಬೋದು. ಹಾಗೂ ಇದರಲ್ಲಿ ದಪ್ಪ ರಂಧ್ರಗಳು ಅಂತಾರಲ್ಲ ಮೈಕ್ರೋಪೋರ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಇರ್ತೀವಿ, ಆ ರಂಧ್ರಗಳನ್ನ ಸಂಖ್ಯೆನ ಜಾಸ್ತಿ ಮಾಡೋದ್ರಿಂದ ನೀರನ್ನ ಈಸಿಯಾಗಿ ಬಸ್ತೋಗಂಗೆ ಮಾಡ್ಬೋದು. ಆ ನೀರು ಬಸಿದಾಗ ಮಣ್ಣನ್ನು ನಾವು ಯೋಗ್ಯದ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯೋಕ್ಕೆ ಸೂಕ್ತವಾಗಿ ಪಡಿಸ್ಕೊಬೋದು. ಇನ್ನು ಅದು ತದ್ವಿರುದ್ಧವಾದ ಮರಳು ಮಣ್ಣು, ಮರಳು ಮಣ್ಣು ಅಂತ ನಾವು ಇದನ್ನು ವಿಶ್ಲೇಷಣೆ ಮಾಡೋದಾದ್ರೆ ಇದರಲ್ಲಿ ಮರಳಿನಂಶ 80% ಜಾಸ್ತಿ ಇರ್ತದೆ. 80% ಅಂತ 70% ಮೇಲಿರ್ತಕ್ಕಂಥ ಮಣ್ಣನ್ನು ಮರಳು ಮಣ್ಣು ಅಂತ ನಾವು ವಿಶ್ಲೇಷಣೆ ಮಾಡ್ತೀವಿ. ಈ ಮರಳು ಮಣ್ಣಿನ ಗುಣಲಕ್ಷಣಗಳನ್ನು ನೋಡೋದಾದ್ರೆ ಇದರಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ತುಂಬ ಕಮ್ಮಿ, ನೀರು ಬಸ್ತು ಹೋಗ್ಬಿಡುತ್ತೆ. ಮಳೆ ನೀರು ಬಿದ್ದ ತಕ್ಷಣ ಅಥವಾ ನಾವು ಬೋರ್ವೆಲ್ ನೀರನ್ನು ಹಾಯಿಸಿದ ತಕ್ಷಣ ನೀರು ಸರಾಗವಾಗಿ ಭೂಮಿ ಅಡಿಕೆ ಹೋಗ್ಬಿಡುತ್ತೆ. ಬಸ್ತು ಹೋಗ್ಬೇಕಾದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಸಹ ಕೆಳಗಡೆಗೆ ಎಳೆದುಕೊಂಡು ಹೋಗೋದ್ರಿಂದ ಮಣ್ಣು ಫಲವತ್ತಾಗಿರಲ್ಲ. ಹಾಗೆ ಮಣ್ಣಿನ ರಚನೆ ತುಂಬಾ ವೀಕ್ ಆಗಿರ್ತದೆ ಇಲ್ಲಿ. ಯಾಕೆ ಅಂದ್ರೆ ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಏನ್ ಹೇಳ್ತೀವಿ ಸಾವಯವ ಪದಾರ್ಥಗಳ ಅಂಶ ಕಮ್ಮಿ ಇರ್ತದೆ, ಮತ್ತೆ ಸಿಲ್ಟ್ ಅಂತ ಹೇಳ್ತೀವಲ್ಲ ಸಿಲ್ಟ್ ಅಂಶ ತುಂಬಾ ಕಮ್ಮಿ ಇರ್ತದೆ. ಹಾಗಾಗಿ ಮಣ್ಣಿನ ರಚನೆ ತುಂಬಾ ಹದಗೆಟ್ಟಿರ್ತದೆ. ಈ ಹದಗೆಟ್ಟಿರ್ತಕ್ಕಂಥ ಮಣ್ಣಲ್ಲಿ ನಾವು ಯಾವುದೇ ಬೆಳೆಯನ್ನ ಬೆಳೆಯಕ್ ಹೋದ್ರೆ ಗಿಡ ಸೂಕ್ತವಾಗಿ ನಿಲ್ಲಲು ಬೇರ್ ಸಪೋರ್ಟ್ ಮಾಡದೇ ಇರೋದ್ರಿಂದ ಗಿಡಗಳು ಬಿದ್ದೋಗ್ಬಿಡುತ್ತೆ. ಸೊ ಮತ್ತೆ ನ್ಯೂಟ್ರಿಯೆಂಟ್ಸ್ ಏನಂತ ಪೋಷಕಾಂಶಗಳು ದೊರಕದೇ ಇರೋದ್ರಿಂದ ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಇಳುವರಿ ಪಡೆಯಕ್ಕೆ ಸಾಧ್ಯವಾಗಲಿಲ್ಲ. ಸೊ ಈ ಮಣ್ಣನ್ನ ನಾವು ಸಮಸ್ಯಾತ್ಮಕ ಮಣ್ಣು ಅಂತ ಹೇಳಬಹುದು. ಆಮೇಲೆ ಇದನ್ನ ನಿರ್ವಹಣೆ ಮಾಡಬೇಕು. ಹೆಂಗ್ ನಿರ್ವಹಣೆ ಮಾಡೋದು ಅಂದ್ರೆ ಇದರಲ್ಲಿ ನಮಗೆ ಬೇಕಾಗಿರೋದೇನು, ಮಣ್ಣಿನಲ್ಲಿ ರಚನೆ ಇರೋದಿಲ್ಲ. ಆ ರಚನೆ ಇಲ್ದಲೇ ಇರೋದ್ರಿಂದ ಈ ಮಣ್ಣಿನ ಮೇಲೆ ಸುಮಾರು 400 ಕೆಜಿ ತೂಕದಷ್ಟು ಒಂದು ರೋಲರ್ನ ಚಲಾಯಿಸೋದ್ರಿಂದ ಮಣ್ಣಿನ ಪದರ ಗಟ್ಟಿಯಾಗಿ ಇಳಿದುಕೊಳ್ಳುತ್ತದೆ. ಇದಾದ್ಮೇಲೆ ಆಳವಾದ ಉಳುಮೆಯನ್ನು ನಿಲ್ಲಿಸಬೇಕಿದ್ರಲ್ಲಿ, ಮತ್ತೆ ಆದಷ್ಟು ಜಾಸ್ತಿ ಸಾವಯವ ಪದಾರ್ಥಗಳನ್ನು ಹಾಕೋದ್ರಿಂದ ನಾವು ಸಣ್ಣ ರಂಧ್ರಗಳ ಸಂಖ್ಯೆ ಜಾಸ್ತಿ ಮಾಡಿದಾಗ ನೀರನ್ನು ಹಿಡಿದಿಟ್ಕೊಂತದೆ. ಈ ನೀರು ಹಿಡಿದಿಟ್ಕೊಂಡು ಬೆಳೆಗಳಿಗೆ ಬೇಕಾದಂತ ರೂಪದಲ್ಲಿ ಕೊಡುತ್ತೆ. ಹಾಗಾಗಿ ಈ ಮಣ್ಣನ್ನು ಸಹ ನಾವು ಸೂಕ್ತವಾಗಿ ಕ್ರಮಗಳನ್ನು ಅನುಸರಿಸಿದ್ರೆ ನಾವು ಬೆಳೆಗಳನ್ನು ಬೆಳೆಯೋದ್ರಲ್ಲಿ ಯಶಸ್ವಿ ಆಗ್ಬೋದು. ಇದು ಬಿಟ್ರೆ ನೆಕ್ಸ್ಟ್ ಮಣ್ಣಿನ ಮೇಲ್ಪದರ ಗಟ್ಟಿಯಾಗೋದು ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಸಾಯಿಲ್ ಕ್ರಸ್ಟಿಂಗ್ ಅಂತ ಹೇಳ್ತೀವಿ. ಈ ಕೆಂಪು ಮಣ್ಣಿನಲ್ಲಿ ಇದು ಸರ್ವೇ ಸಾಮಾನ್ಯ. ಕೆಂಪು ಮಣ್ಣಲ್ಲಿ ಐರನ್ ಮತ್ತೆ ಅಲ್ಯೂಮಿನಿಯಂ ಅಂತಹ ಖನಿಜ ಲವಣಗಳಿರೋದ್ರಿಂದ ತುಂಬಾ ಜೋರಾಗಿ ಮಳೆ ಬಿದ್ದಾಗ ಈ ಖನಿಜ ಲವಣಗಳು ಆಕ್ಸೈಡ್ ರೂಪ ಪಡೆದು ಮಣ್ಣಿನ ಮೇಲ್ಪದರವನ್ನು ಗಟ್ಟಿಯಾಗಿಸ್ತದೆ. ಆ ಗಟ್ಟಿಯಾಗಿಸಿದಾಗ ಏನು ಈ ವಾತಾವರಣ ಇರತಕ್ಕಂಥ ಗಾಳಿ ಭೂಮಿ ಒಳಗೆ ಹೋಗದೆ ಅಥವಾ ಏನಂತರ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗದಲ್ಲೇ ಇದ್ದಾಗ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಆಕ್ಸಿಜನ್ ಕೊರತೆಯಿಂದ ಸತ್ತೋಗುತ್ತೆ. ಇದು ಒಂದು ಅಡ್ಡ ಪರಿಣಾಮ. ಎರಡನೇ ಅಡ್ಡ ಪರಿಣಾಮ, ನಾವು ಸಾರಜನಕ ಸ್ಥಿರೀಕರಿಸ್ತಕ್ಕಂಥ ಏನು ಬ್ಯಾಕ್ಟೀರಿಯಾ ಭೂಮಿಲಿ ಇದಾವೆ, ಯಾವಾಗ ವಾತಾವರಣ ಇರ್ತಕ್ಕಂಥ ಗಾಳಿ ಭೂಮಿಗೆ ಸೇರೋದಿಲ್ಲ ಅವಾಗ ಈ ಸಾರಜನಕ ಸ್ಥಿರೀಕರಣಗೊಳ್ತಕ್ಕಂಥ ಬ್ಯಾಕ್ಟೀರಿಯಾ ತನ್ನ ಕ್ರಿಯೆ ನಡೆಸಕ್ಕಾಗಲ್ಲ. ಸೊ ಹಾಗಾಗಿ ಸಾರಜನಕದ ಕೊರತೆ ಉಂಟಾಗ್ಬೋದು. ಮತ್ತೆ ಬೆಳೆಗಳು ಹೊಸದಾಗಿ ಈಗ ನಾವು ಬಿತ್ತನೆ ಮಾಡಿದ ತಕ್ಷಣ ಬೀಜ ಮೊಳಕೆ ಹೊಡೆದು ಮೊಳಕೆ ಭೂಮಿಯ ಮೇಲ್ಪದರಕ್ಕೆ ಬರೋಕ್ಕೆ ಬಹಳಷ್ಟು ತೊಂದರೆ ಅನುಭವಿಸಿ ಕೆಲವೊಮ್ಮೆ ಬೆಳೆ ಫೇಲ್ಯೂರ್ ಸಹ ಆಗುತ್ತೆ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ಬೋದು ಅಂದ್ರೆ ನಾವು ಆದಷ್ಟು ಮೇಲ್ಮೈ ಮಣ್ಣಿನ ಏನಿದೆ ಅದನ್ನ ನಾವು ಈಗಾಗಲೇ ನಾವು ಬಿತ್ತನೆ ಮಾಡಿದ್ದೀವಿ, ಮಳೆ ಬಂದ್ಬಿಡ್ತು, ಆ ಸಂದರ್ಭದಲ್ಲಿ ಈ ಪದರವನ್ನು ಒಡಿಬೇಕಾದ್ರೆ ನಾವು ಅಲುಬೆ ಪಾಸ್ ಮಾಡಬೇಕು. ಈ ಅಲುಬೆ ಪಾಸ್ ಮಾಡಿದಾಗ ಅಲುಬೆಯನ್ನು ಉಳುಮೆ ಮಾಡಿದಾಗ ಮೇಲ್ಪದರ ಮಣ್ಣು ಮಾತ್ರ ಸಡಿಲಗೊಳ್ಳುತ್ತದೆ. ಸಡಿಲಗೊಂಡಾಗ ಏನು ಮೊಳಕೆ ಹೊಡೆದ ಬೀಜ ಸರಾಗವಾಗಿ ಮೇಲೆ ಬರ್ತದೆ. ಇದು ಬಿಟ್ರೆ ಬಹಳಷ್ಟು ಬಾರಿ ನಾವು ಮಣ್ಣನ್ನು ಮಲ್ಚಿಂಗ್ ಅಂತ ಹೇಳ್ತೀವಲ್ಲ ಮಲ್ಚಿಂಗ್ ಮೆಟೀರಿಯಲ್ನ ಯೂಸ್ ಮಾಡೋದ್ರಿಂದ ನಾವು ಈ ಸಾಯಿಲ್ ಕ್ರಸ್ಟಿಂಗ್ ಅನ್ನೋದನ್ನ ಕಡಿಮೆ ಮಾಡಬಹುದು. ಇದು ಬಿಟ್ರೆ ಇನ್ನ ನೆಕ್ಸ್ಟ್ ಅತಿ ಕಡಿಮೆ ಆಳವಿರತಕ್ಕಂಥ ಮಣ್ಣು. ಈಗ ಆಳ ಬಹಳಷ್ಟು ಮುಖ್ಯ. ಈ ದೀರ್ಘಾವಧಿ ಬೆಳೆಗಳನ್ನು ಬೆಳಿಬೇಕಾದ್ರೆ ಆಳ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಯೋಗ್ಯವಾಗಿ ನಾವು ಬೆಳೆಗಳನ್ನ ಬೆಳ್ಕೊಬೋದು, ಯಶಸ್ವಿ ಮಾಡ್ಕೊಬೋದು. ಆಳ ಕಮ್ಮಿ ಇದ್ದಾಗ ನಾವು ಈ ದೀರ್ಘಾವಧಿ ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ. ಅಂದ್ರೆ ಶಾಲೋ ರೂಟೆಡ್ ಅಂಡ್ ಡೀಪ್ ರೂಟೆಡ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಶಾಲೋ ರೂಟೆಡ್ ಅಂದ್ರೆ ಸುಮಾರು 5 ಸೆಂಟಿಮೀಟರ್ ಮೇಲ್ಮೈ ಮಣ್ಣಿನಲ್ಲಿ ಮಾತ್ರ ಅವು ತನ್ನ ಬೇರನ್ನ ಬಿಟ್ಕೊಂಡು ಅಲ್ಲೇ ಅಭಿವೃದ್ಧಿ ಪಡಿಸೋದು. ಡೀಪ್ ರೂಟೆಡ್ ಅಂದ್ರೆ ತುಂಬಾ ಆಳಕ್ಕೆ ಹೋಗೋದು, ಸುಮಾರು 1 ಮೀಟರ್ ತಕ ಹೋಗುತ್ತೆ, ಬೇರೆ 2 ಮೀಟರ್ ತಕ ಹೋಗುತ್ತೆ. ಇವೆಲ್ಲ ಹೇಳೋದಾದ್ರೆ ಮಾವಿನ ಮರ, ಸಪೋಟ ಮರ, ತೆಂಗು, ಅಡಿಕೆ ಇವೆಲ್ಲವು ಸುಮಾರು 40-50 ಸೆಂಟಿಮೀಟರ್ ಕೆಳಗಡೆ ಬೇರನ್ನ ಬಿಡ್ತವೆ. ಸೊ ಆ ಸಂದರ್ಭದಲ್ಲಿ ನಾವು ಕಡಿಮೆ ಆಳವಿರತಕ್ಕಂಥ ಮಣ್ಣಿನಲ್ಲಿ ನಾವು ಬೆಳೆಯಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೊಬೋದು ಅಂದ್ರೆ ಈ ಮಣ್ಣಿಗೆ ಅನುಗುಣವಾಗಿ ನಾವು ಬೆಳೆಗಳನ್ನು ಆಯಿಸ್ಕೊಬೇಕಾಗ್ತದೆ. ಅಂದ್ರೆ ಶಾಲೋ ರೋಟೆಡ್ ಕ್ರಾಪ್ಸ್ ನಾವು ಬೆಳೆಗಳು ಅಂತ ಏನ್ ಹೇಳ್ತೀವಿ, ಈ ರಾಗಿ, ನವಣೆ, ಜೋಳ ಮತ್ತೆ ಕಾಳುಗಳಲ್ಲಿ ಹುರುಳಿಕಾಳು, ಈ ತರ ಬೆಳೆಯೋದ್ರಿಂದ ನಾವು ಸೂಕ್ತವಾದ ಇದು ಆದಾಯವನ್ನು ಸಹ ಈ ಕಡಿಮೆ ಆಳ ಇರತಕ್ಕಂಥ ಮಣ್ಣಿನಲ್ಲೂ ಸಹ ನಾವು ಪಡಿಬಹುದು. ಇನ್ನು ಕೊನೆಯದಾಗಿ ಕೆಳಪದರದ ಮಣ್ಣು ಗಟ್ಟಿಯಾಗುವಿಕೆ. ಇವತ್ತಿನ ಕಾಲದಲ್ಲಿ ಇದು ಬಹಳಷ್ಟು ಚಾಲ್ತಿ ಇರತಕ್ಕಂಥ, ಏಕೆ ಇವತ್ತೆಲ್ಲ ನಾವೇನು ಮೆಕನೈಸ್ಡ್ ಅಗ್ರಿಕಲ್ಚರ್ ಅಂತೀವಲ್ಲ, ಈ ಮೆಕನೈಸ್ಡ್ ಅಗ್ರಿಕಲ್ಚರ್ ಅಲ್ಲಿ ಎಲ್ಲ ಮೆಷಿನರಿ ಯೂಸ್ ಮಾಡಿರೋದ್ರಿಂದ ಸುಮಾರು 2000 ಕೆಜಿ 3000 ಕೆಜಿ ಅಷ್ಟು ತೂಕ ಇರತಕ್ಕಂಥ ಮೆಷಿನರೀಸ್ ನ ನಾವು ಮಣ್ಣು ಮೇಲೆ ಓಡಿಸಿದಾಗ, ಉಳುಮೆ ಮಾಡೋದಾಗಲಿ ಬೇರೆ ಕೆಲಸಗಳನ್ನು ಮಾಡೋದಾಗಲಿ ಯೂಸ್ ಮಾಡಿದಾಗ ಇದರ ತೂಕಕ್ಕೆ ಕೆಳಗಡೆ ಇರತಕ್ಕಂಥ ಪದರ ಗಟ್ಟಿ ಆಗ್ತದೆ. ಈ ಗಟ್ಟಿಯಾದಾಗ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ನೀರು ಸರಾಗವಾಗಿ ಕೆಳ ಪದರಗಳಿಗೆ ಬಸಿಯಲ್ಲ. ಈಗ ಬಸಿಯದಿದ್ದಾಗ ಏನ್ ಮೇಲೆ ಪದರದಾಗಿರ್ತಕ್ಕಂಥ ಲವಣಗಳು ಕೆಳಗಡೆ ಹೋಗುತ್ತೆ, ಆ ಲವಣಗಳು ಮತ್ತೆ ಮೇಲ್ಪದರಕ್ಕೆ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಆವಾಗ ಮಣ್ಣು ಬೇರೆ ತರ ಕನ್ವರ್ಟ್ ಆಗಿ ಕ್ಷಾರೀಯವಾಗಿ ಕನ್ವರ್ಟ್ ಆಗ್ಬೋದು, ಅಥವಾ ಲವಣಯುಕ್ತ ಮಣ್ಣಾಗಿ ಕನ್ವರ್ಟ್ ಆಗ್ಬೋದು. ಈ ಅನುಚಿತ ಭೌತಿಕ ಗುಣಧರ್ಮಗಳಿಂದ ಈ ಸಮಸ್ಯೆಗಳು ಬರುತ್ತದೆ. ಈ ಸಮಸ್ಯಾತ್ಮಕ ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಹೀಗೆ ಇರುತ್ತೆ. ಇನ್ನು ಈ ಸಮಸ್ಯಾತ್ಮಕ ಮಣ್ಣಿನ ರಾಸಾಯನಿಕ ಗುಣಲಕ್ಷಣಗಳು ಹೇಗೆ ಇರುತ್ತೆ, ಅದನ್ನು ಹೇಗೆ ವರ್ಗೀಕರಣವನ್ನು ಮಾಡಬಹುದು? ಬಹಳ ಸೂಕ್ತವಾದ ಪ್ರಶ್ನೆ ಸರ್ ಇದು. ಇಲ್ಲಿ ರಾಸಾಯನಿಕತೆ ಅಂತ ಬಂದಾಗ ನಮ್ಮ ಗಿಡಗಳಿಗೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಸಹ ಈ ರಾಸಾಯನಿಕ ಕ್ರಿಯೆಯಿಂದನೇ ಸಿಗುವಂಥದ್ದು. ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾದರೂ ಏರುಪೇರು ಕಂಡು ಬಂದಲ್ಲಿ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ದೊರಕದೆ ಬೆಳೆಗಳು ಅದರದ್ದೇ ಆದಂಥ ಕೆಲವೊಂದು ಸಮಸ್ಯೆಯಿಂದ ನಾವು ಬೆಳೆ ಬೆಳೆಯೋದ್ರಲ್ಲಿ ಯಶಸ್ವಿ ಆಗದಲ್ಲಿ ಇರ್ಬೋದು, ಫೇಲ್ಯೂರ್ ಆಗ್ಬೋದು. ಅದನ್ನು ನಾವು ಚಿಂತನೆ ಮಾಡೋದಾದರೆ ಮಣ್ಣಿನ ರಾಸಾಯನಿಕ ಗುಣಲಕ್ಷಣಗಳು ಅಂತ ಹೇಳಬೇಕಾದ್ರೆ ಇದರಲ್ಲಿ ನಾವು ಬಹಳಷ್ಟು ಮುಖ್ಯವಾದ ಪಾಯಿಂಟ್ ಯಾವ್ದು ನಾವು ಹೇಳಬೇಕು ಅಂದರೆ ಮಣ್ಣಿನ ರಸಸಾರ ಹಾಗೂ ಮಣ್ಣಿನಲ್ಲಿರ್ತಕ್ಕಂಥ ವಿದ್ಯುತ್ ವಾಹಕತೆ ಅಂದರೆ ಲವಣಾಂಶಗಳು. ಈ ರಸಸಾರಕತೆಯನ್ನು ನಾವು ಹೇಗೆ ನಾವು ವಿಶ್ಲೇಷಣೆ ಮಾಡ್ಬೋದು ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಜಲಜನಕದ ಅಂಶ ಹಾಗೂ ಅದರ ಲವಣಯುಕ್ತ ಅಂಶವನ್ನು ನಾವು ನೋಡೋದಾದರೆ ಇಲ್ಲಿ 3 ತರದಂಥ ಸಮಸ್ಯೆಗಳು ಬರ್ತದೆ. pH ನಾವೇನು ಹೇಳ್ತೀವಿ ರಸಸಾರ, ಇದು 6.5 ಕೆಳಗಡೆ ಇದ್ರೆ ಅದನ್ನ ಆಮ್ಲೀಯ ಮಣ್ಣಾಗಿ ನಾವು ನೋಡ್ತೀವಿ. ಹಾಗೆ ಇದನ್ನ pH 8.5 ಮೇಲಿದ್ದಾಗ ಲವಣಯುಕ್ತ ಮತ್ತು ಕ್ಷಾರೀಯ ಮಣ್ಣಾಗಿ ನಾವು ನೋಡ್ತೀವಿ. ಹಾಗೆ pH 6.5-7.5 ನಾವು ತಟಸ್ಥ ಮಣ್ಣು, ಅಲ್ಲಿ ನಾವು ಬೇಕಾದಂಥ ಎಲ್ಲ ಗುಣಧರ್ಮಗಳು ಸರಿಯಾಗಿದೆ ಅಂತ ನಾವು ಹೇಳ್ತೀವಿ. ಸೊ ಇದರ ಅರ್ಥ ರಾಸಾಯನಿಕ ಗುಣಧರ್ಮಗಳನ್ನು ನಾವು 3 ಭಾಗಗಳಾಗಿ ನಾವು ವರ್ಗೀಕರಣ ಮಾಡಬಹುದು. 1 ಆಮ್ಲೀಯ ಮಣ್ಣು, 2 ಸವಳ ಮಣ್ಣು ಅಥವಾ ಲವಣಯುಕ್ತ ಮಣ್ಣು, 3 ಕ್ಷಾರ ಮಣ್ಣು. ಈ ಆಮ್ಲೀಯ ಮಣ್ಣು ಅಂತ ಅಂದ್ರೆ ಏನು, ಇದು ರೂಪುಗೊಳ್ಳಲಿಕ್ಕೆ ಏನೇನು ಕಾರಣಗಳಿರುತ್ತೆ? ಸರ್, ಆಮ್ಲೀಯ ಮಣ್ಣು ಅಂತ ನಾವು ಹೇಳೋದಾದ್ರೆ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಆಸಿಡ್ ಸಾಯಿಲ್ ಅಂತ ನಾವು ಹೇಳ್ತೀವಿ. ಆಮ್ಲೀಯ ಮಣ್ಣು ಆಗ್ಬೇಕಾದ್ರೆ ಮೂಲ ಕಾರಣ ಸುಮಾರು ಅಂಶಗಳು ಬರ್ತದೆ. ಮೊದಲನೇದಾಗಿ ಹೇಳೋದಾದ್ರೆ ಅತಿ ಹೆಚ್ಚು ಮಳೆ ಬೀಳೋದು. ಈ ನಾವು ಕರಾವಳಿ ಭಾಗದಲ್ಲಿ ನೋಡೋದಾದ್ರೆ ಸುಮಾರು ಮಳೆ ನಾವು 2,000-2,500 ಮಿಲಿಮೀಟರ್ ವಾರ್ಷಿಕ ಮಳೆ ನಾವು ಪಡಿತೀವಿ. ಆ ಬಿದ್ದಂತ ನೀರೇನು ಮಾಡುತ್ತೆ, ಈ ಮಣ್ಣಿನಲ್ಲಿರ್ತಕ್ಕಂಥ ಏನು ಲವಣಗಳಿದೆ, ಲವಣಗಳು ಅಂತ ಹೇಳಬೇಕಾದ್ರೆ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಸಿಯಂ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಬೊನೇಟ್ಸ್, ಬೈಕಾರ್ಬೊನೇಟ್ಸ್, ಕ್ಲೋರೈಡ್ಸ್, ಸಲ್ಫೇಟ್ಸ್ ಇವೆಲ್ಲ ಲವಣಾಂಶಗಳನ್ನು ಕೊಡ್ತಕ್ಕಂಥ ಮಿನರಲ್ಸ್. ಈ ಲವಣಗಳು ನೀರಿನ ಜೊತೆ ಸೇರಿದಾಗ ಬಸ್ತೋಗ್ಬಿಡುತ್ತೆ. ಸೊ ಆ ಬಸ್ತೋದಾಗ ಈ ಲವಣಾಂಶದ ಕೊರತೆ ಉಂಟಾಗಿ ಮಣ್ಣು ಆಮ್ಲೀಯವಾಗಿ ಕನ್ವರ್ಟ್ ಆಗ್ತದೆ, ಅಂದ್ರೆ ಆಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಒಂದು ರೀಸನ್. ಎರಡನೇ ರೀಸನ್ ಏನ್ ಹೇಳ್ಬೋದು ನಾವು ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಬಳಕೆಯಾದ ರಾಸಾಯನಿಕ ಗೊಬ್ಬರಗಳು, ಆ ರಾಸಾಯನಿಕ ಗೊಬ್ಬರದಲ್ಲಿ ಆಮ್ಲೀಯ ರಾಸಾಯನಿಕ ಗೊಬ್ಬರಗಳು, ಆಸಿಡ್ ಫರ್ಟಿಲೈಸರ್ಸ್ ಅಂತ ಹೇಳಿ ಏನಂತ ಅಮೋನಿಯಂ ಸಲ್ಫೇಟ್, ಈ ತರ ಅಮೋನಿಯಂ ಹೊಂದಿರತಕ್ಕಂಥ ಯಾವುದೇ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಅದು ಆಮ್ಲೀಯವಾದಂತ ಗೊಬ್ಬರವಾದ್ರಿಂದ ನಮ್ಮ ರಸಸಾರ ಕಮ್ಮಿ ಆಗ್ತದೆ, ಅಂದ್ರೆ ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ. ಇದು ಒಂದು ರೀಸನ್. ಮೂರನೇದು ಏನಾದ್ರೂ ನಾವು ಹೇಳಬೇಕು ಅಂದ್ರೆ ಮಣ್ಣು ಮಾರ್ಪಾಡಾಗಬೇಕಾದ್ರೆ ಅದು ತನ್ನ ತಾಯಿ ಬಂಡೆಯಲ್ಲಿ ಆಲ್ರೆಡಿ ಆಸಿಡ್ ಏನು ಆಮ್ಲೀಯತೆಯನ್ನು ಹೊಂದಿದ್ರೆ ಆ ಮಣ್ಣು ಆಮ್ಲೀಯ ಮಣ್ಣಾಗಿ ಪರಿವರ್ತನೆ ಆಗ್ತದೆ. ಬಂಡೆ ಮಣ್ಣಾಗಿ ಪರಿವರ್ತನೆ ಆದ್ಮೇಲೆ ಆಮ್ಲೀಯತೆಯಿಂದ ಕೂಡಿರ್ತದೆ. ಇದು ಬಿಟ್ರೆ ನಾವು ಬೆಂಕಿ ಮಳೆ ಅಂತ ಹೇಳ್ತೀವಲ್ಲ, ಅದು ಆಮ್ಲೀಯ ಮಳೆ. ಅದ್ರಾಗ HNO3 ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಎರಡು ಸೇರಿ ಬೀಳ್ತಕ್ಕಂಥ, ಇದ್ರದ ಏನು pH ನಾವು ಅನಲೈಸ್ ಮಾಡ್ರೆ ಇದ್ರ pH less than 4 ಇರ್ತದೆ. ಸೊ ಹಾಗಾಗಿ ಇದೆಲ್ಲ ಕಾರಣಗಳು ನಮ್ಮ ಮಣ್ಣಿನ pH ಮಟ್ಟವನ್ನು ಕಮ್ಮಿ ಮಾಡೋದ್ರಲ್ಲಿ ಪಾತ್ರ ವಹಿಸ್ತದೆ. ಸೊ ಈ ಪಾತ್ರ ವಹಿಸಿದಾಗ ಏನಾಗ್ತದೆ, ಮಣ್ಣು ಆಮ್ಲೀಯವಾಗಿ ಕನ್ವರ್ಟ್ ಆಗ್ತದೆ. ನಿಮ್ಗೆ ಆಮ್ಲೀಯ ಮಣ್ಣು ಅಂತ ಇನ್ನ ಸುದೀರ್ಘ ವಿಶ್ಲೇಷಣೆ ಹೇಳೋದಾದ್ರೆ, ಯಾವುದೇ ಮಣ್ಣು ತನ್ನ ರಸಸಾರ 6.5 ಕೆಳಗಡೆ ಇದ್ದರೆ, pH ಸ್ಕೇಲ್ ಅಂತ ನಾವು ಹೇಳ್ತೀವಲ್ಲ ಅದರಲ್ಲಿ 0 to 14 ಸ್ಕೇಲ್ ಪಾಯಿಂಟ್ಸ್ ಇರ್ತದೆ, ಆ ಪಾಯಿಂಟ್ಸ್ ಅಲ್ಲಿ 6.5 ಕೆಳಗಡೆ ಬಂದ್ರೆ ಇದನ್ನ ಆಮ್ಲೀಯ ಮಣ್ಣು ಅಂತ ನಾವು ಹೇಳ್ಬೋದು. ಈ ಆಮ್ಲೀಯ ಮಣ್ಣಿನಲ್ಲಿ ಇನ್ನ ಬೇರೆ ಯಾವ ತರ ಪ್ರಾಬ್ಲಮ್ ಬರ್ತದೆ ಅಂದ್ರೆ, ಇದರಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶ ಜಾಸ್ತಿ ಇರ್ತದೆ. ಈ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಕರಗಿ ಅದರದ ಅಂಶವನ್ನು ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳು ಇದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಾಧ್ಯ ಆಗಲ್ಲ. ಹಾಗಾಗಿ ಇದನ್ನ ನಾವು ಒಂದು ಸಮಸ್ಯಾತ್ಮಕ ಮಣ್ಣು ಅಂತ ಪರಿಗಣಿಸ್ತೀವಿ. ಹೀಗೆ ಈ ಆಮ್ಲೀಯ ಮಣ್ಣನ್ನ ನಾವು ಹೇಗೆ ಗುರುತು ಮಾಡಬಹುದು ಅನ್ನುವಂಥದ್ದು, ಆಮ್ಲೀಯ ಮಣ್ಣಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಬಹಳಷ್ಟು ಸೂಕ್ತವಾದ ಪ್ರಶ್ನೆ ಸರ್. ಈಗ ಆಲ್ರೆಡಿ ನಮ್ಮ ಮಣ್ಣು ಆಮ್ಲೀಯತೆಯಿಂದ ಕೂಡಿದೆ. ಇದನ್ನ ನಾನು ಹೇಗೆ ಅಭಿವೃದ್ಧಿಪಡಿಸ್ಕೊಂಡು ಅಥವಾ ಯಾವ ಕ್ರಮಗಳನ್ನು ಅನುಸರಿಸಿಕೊಂಡು ನಾನು ಇದನ್ನ ಸ್ವಾಭಾವಿಕ ಮಟ್ಟಕ್ಕೆ ತರಬಹುದು ಅನ್ನೋದು ಸಹಜವಾದ ಎಲ್ಲರಿಗೂ ಬರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಂದು ಒಂದು ಪ್ರಶ್ನೆ. ಇದನ್ನ ನಾವು ಎರಡು ವಿಧಾನದಲ್ಲಿ ನಾವು ಮಾಡಬಹುದು. ಒಂದು ರಾಸಾಯನಿಕ ಪದ್ಧತಿಯಿಂದ ಮಾಡ್ಬೋದು, ಇನ್ನೊಂದು ಸಾವಯವ ಪದ್ಧತಿಯಿಂದ ಮಾಡ್ಬೋದು. ನಾನು ರಾಸಾಯನಿಕತೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಇದಕ್ಕೆ ಅಮೆಂಡ್ಮೆಂಟ್ ಹಾಕ್ಬೇಕ, ಕೆಲವೊಂದು ಅಮೆಂಡ್ಮೆಂಟ್ ಸೂಕ್ತವಾದ ಅಂಶವನ್ನು ಸೇರಿಸೋದ್ರಿಂದ ನಾವು ಇದನ್ನ ತಟಸ್ಥ ರೀತಿ ತರಬಹುದು. ಅದು ಬೇರೆ ಇನ್ಯಾವುದು ಅಲ್ಲ, ಸುಣ್ಣದ ಕಲ್ಲು. ಈ ಸುಣ್ಣದ ಕಲ್ಲು ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ನಮ್ಮ ರಸಸಾರದ ಮಟ್ಟ ಅಂದ್ರೆ pH ಮಟ್ಟ ಎಷ್ಟಿದೆ, 4 ಇದೆಯಾ 4.5 ಇದೆಯಾ 5 ಇದೆಯಾ 6 ಇದೆಯಾ, ಅದನ್ನ ನಾವು ಪ್ರಯೋಗಾಲಯದಲ್ಲಿ ನೋಡಿದ ಮೇಲೆ ಎಷ್ಟು kg ನಾವು ಈ ಸುಣ್ಣದ ಕಲ್ಲನ್ನ ಭೂಮಿಗೆ ಹಾಕಬೇಕು ಅನ್ನೋದು ನಮಗೆ ತಿಳಿಯುತ್ತೆ. ಯಾವಾಗ ಹಾಕಬೇಕು ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ನಾವು ಬೆಳೆಯನ್ನ ಇವಾಗ ಬೆಳಿಬೇಕಾಗಿದೆ, ಮುಂದಿನ ಬೆಳೆ ನಾವೀಗ ಬೇಸಿಗೆ ಮುಗಿದಿದೆ, ಮಳೆಗಾಲ ಮುಂಗಾರು ಸ್ಟಾರ್ಟ್ ಆಗಿದೆ ಅಂದ್ರೆ ಉಳುಮೆ ಮಾಡಿದ ನಂತರವೇ ಇದನ್ನ ಮಣ್ಣಿನಲ್ಲಿ ಸೇರಿಸಬೇಕು. ಮಣ್ಣಿನ ಭೂಮಿಯ ಮೇಲೆ ಎರಚಿ ಮಣ್ಣಿಗೆ ಮತ್ತೆ ಉಳುಮೆ ಮಾಡೋದ್ರಿಂದ ಏನಿದೆ ರಾಸಾಯನಿಕ ಕ್ರಿಯೆ ನಡೆಯಕ್ಕೆ ಸುಮಾರು 30-40 ದಿನಗಳ ಕಾಲ ಬೇಕಾಗ್ತದೆ. ಅಂದ್ರೆ ನಾವು ಮುಂದಿನ ಬೆಳೆ ತಗೊಳೋದಕ್ಕಿಂತ ಮುಂಚೆ 45 ದಿನಗಳ ಮುಂಚೆ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಈ ಮಣ್ಣಿನ ರಸಸಾರತೆ ಮಟ್ಟವನ್ನು ನಾವು ತಟಸ್ಥವಾಗಿ ತರಬಹುದು. ಈ ತಟಸ್ಥವಾಗಿ ತಂದಾಗ ನಮಗೆ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳು ಏನು, 17 ಪೋಷಕಾಂಶಗಳು ಬಹಳಷ್ಟು ಪಾತ್ರ ವಹಿಸ್ತವೆ. ಈ 17 ಪೋಷಕಾಂಶಗಳು ಸಹ ದೊರಕೋದು 6.5-7.5. ನಾವು ಈ ರಸಸಾರ pH ನ ಆಧಾರದ ಮೇಲೆ ನಾವು ಈ ಲೈಮ್ ಸ್ಟೋನ್ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಕನ್ನಡದಲ್ಲಿ ಸುಣ್ಣದ ಕಲ್ಲನ್ನ ಭೂಮಿಗೆ ಸೇರ್ಪಡಿಸೋದ್ರಿಂದ ಮಣ್ಣಿನ ರಸಸಾರ ಮಟ್ಟವನ್ನ ನಾವು ಕಾಪಾಡ್ಕೊಬಹುದು. ಅವಾಗ ಆಮ್ಲೀಯ ಮಟ್ಟ ಕಮ್ಮಿಯಾಗಿ ತಟಸ್ಥವಾದ ಮಣ್ಣಾಗ್ತದೆ. ಇನ್ನು ಅದು ಬಿಟ್ಟರೆ ಬೇರೆ ಏನಾದರೂ ನಾವು ವಿಧಾನಗಳನ್ನು ಅನುಸರಿಸಬೇಕು ಅಂದರೆ ಇದಕ್ಕೆ ಬಹಳಷ್ಟು ಸಾವಯವ ಪದಾರ್ಥಗಳನ್ನು ಸೇರಿಸಿದಾಗ ಅಂದರೆ ಕೊಳೆತಂಥ ಸಾವಯವ ಪದಾರ್ಥಗಳು, ಅದು ಕೊಳೆತು ಮಾಗಿರಬೇಕು ಆ ಥರದ ಸಾವಯವ ಪದಾರ್ಥಗಳಂದರೆ ಕೊಟ್ಟಿಗೆ ಗೊಬ್ಬರ ಸೇರಿಸ್ಬೋದು, ಕಾಂಪೋಸ್ಟ್ ಸೇರಿಸ್ಬೋದು. ಇದೆಲ್ಲ ಸೇರಿಸಿದಾಗ ಸ್ವಲ್ಪ ರಾಸಾಯನಿಕ ಕ್ರಿಯೆ ನಡೆದು ಇದು ತಟಸ್ಥವಾಗಿ ತಟಸ್ಥ pH ಲೆವೆಲ್ಗೆ ಬರ್ತದೆ. ಸೊ ಹೀಗೆ ನಾವು ನಿರ್ವಹಣೆ ಮಾಡ್ಬೋದು. ಇದಿಷ್ಟು ಈ ಆಮ್ಲೀಯ ಮಣ್ಣಿನ ನಿರ್ವಹಣೆಯನ್ನ ಹೇಗೆ ಮಾಡಬಹುದು ಅನ್ನುವಂಥದ್ದು. ಇನ್ನು ಈ ಲವಣಯುಕ್ತ ಮಣ್ಣಿನ ಗುಣಲಕ್ಷಣಗಳು ಯಾವ್ಯಾವ್ದಿರುತ್ತೆ? ಲವಣಯುಕ್ತ ಮಣ್ಣು ಅಂದ್ರೆ ಇದು ಈಗ ಹೇಳಿನಲ್ಲ ಆಮ್ಲೀಯ ಮಣ್ಣಿಗೆ ತದ್ವಿರುದ್ಧವಾದದ್ದು. ಆಮ್ಲೀಯ ಮಣ್ಣು ಅಂತ ಬಂದಾಗ ಇಲ್ಲಿ ಬಹಳಷ್ಟು ಮಳೆ ಬೀಳತಕ್ಕಂತ ಪ್ರದೇಶದಲ್ಲಿ ಆಮ್ಲೀಯ ಮಣ್ಣು. ತದ್ವಿರುದ್ಧ ಅಂದ್ರೆ ಇಲ್ಲಿ ಮಳೆನೇ ಇರಲ್ಲ. ಈ ಪ್ರದೇಶದಲ್ಲಿ ಬೇಕಾಗುವಷ್ಟು ನೀರು ಸಿಗ್ದಲೇ ಇದ್ದಾಗ ಖನಿಜ ಲವಣಗಳು ಭೂಮಿಯ ಮೇಲ್ಸ್ತರದಲ್ಲಿ ಅಕ್ಯುಮುಲೇಟ್ ಆಗಿರ್ತದೆ, ಅಂದ್ರೆ ಮೇಲ್ಪದರದಲ್ಲಿ ಇರ್ತದೆ. ಆ ಮೇಲ್ಪದರದಲ್ಲಿ ಇದ್ದಾಗ ಅದು ಏನು ತನ್ನ ಲವಣಗಳನ್ನು ಬಸ್ತು ಹೋಗ್ದಲೇ ಇದ್ದಾಗ ಮಣ್ಣು ಬಿಳಿ ರೂಪದಲ್ಲಿ ಕಾಣ್ತದೆ. ಮಣ್ಣಿನ ಮೇಲೆ ಒಂದು ಪೌಡರ್ ಕೋಟೆಡ್ ಅಂತ ಹೇಳ್ಬೋದು, ನಮ್ಮ ಮುಖಕ್ಕೆ ಪೌಡರ್ ಹಾಕ್ತಾಗ ಹೆಂಗ್ ಕಾಣ್ತದೆ ಆ ತರ ಒಂದು ಬಿಳಿಯ ಪದರ ಕಾಣ್ತದೆ. ಆ ಪದರನ ನಾವು ಲವಣಯುಕ್ತ ಮಣ್ಣು ಅಂತ ಕರಿಬಹುದು. ಈ ಲವಣಯುಕ್ತ ಮಣ್ಣು ಆಗ್ಬೇಕಾದ್ರೆ ಕೆಲವೊಂದು ರೀಸನ್ಸ್ ಇದೆ. ಏನು, ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ, ಅತಿ ಹೆಚ್ಚು ನೀರು ಆವಿಯಾಗುವ ಪ್ರದೇಶ. ಅಂದ್ರೆ ನೀರು ಆವಿಯಾಗಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಅತಿ ಹೆಚ್ಚು ಉಷ್ಣಾಂಶ. ಸೊ ಇದು ಎಲ್ಲಿ ನಾವು ಕಾಣ್ತೀವಿ ಅಂದ್ರೆ ಏರಿಡ್ ಅಂಡ್ ಸೆಮಿ ಏರಿಡ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ. ಈ ಏರಿಯಾದಲ್ಲಿ ಅತಿ ಹೆಚ್ಚು ಉಷ್ಣಾಂಶ, ಅತಿ ಹೆಚ್ಚು ನೀರಿನ ಆವಿಯಾಗಕ್ಕೆ ಮತ್ತು ಕಡಿಮೆ ಮಳೆ ಬೀಳ್ತದೆ. ಅಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಈ ಲವಣಗಳು ಜಾರಿ ಹೋಗಲ್ಲ ಮಣ್ಣಿನಲ್ಲಿ. ಹೆಂಗಾಗುತ್ತೆ ಅಂತ ನಾವ್ ಇನ್ನ ಸುದೀರ್ಘವಾದ ವಿಶ್ಲೇಷಣೆ ಮಾಡಿದ್ರೆ, ಮಳೆ ಬಿದ್ದ ತಕ್ಷಣ ನೀರು ಸುಮಾರು 1 ಮೀಟರ್ಗಿಂತ ಆಳಕ್ಕೆ ಬಸ್ತು ಹೋಗ್ಬೇಕು. ಆ ಆಳಕ್ಕೆ ಬಸ್ತೋದಾಗ ಈ ಖನಿಜ ಲವಣಗಳು ಏನ್ ಹೇಳ್ತೀವಿ, ಇದರಲ್ಲಿ ಮೊದಲನೆಯದಾಗಿ ಸೋಡಿಯಂ ಹಾಗೂ ಅದರ ಕ್ಲೋರೈಡ್ಸ್ ಅಂಡ್ ಸಲ್ಫೇಟ್ಸ್, ಸೋಡಿಯಂ ಕ್ಲೋರೈಡ್ ಅಂಡ್ ಸೋಡಿಯಂ ಸಲ್ಫೇಟ್, ಇವು ಉಪ್ಪು ಪರಿವರ್ತನೆ ಆಗ್ತಕ್ಕಂತ ವಿಧಾನ. ಈ ಸೋಡಿಯಂ ಸಲ್ಫೇಟು ಸೋಡಿಯಂ ಕ್ಲೋರೈಡ್ಸು ಈ ನೀರಿನ ಜೊತೆ ಕೆಳಪದರಕ್ಕೆ ಹೋಗ್ಬೇಕು. ನಮ್ಮ ಮಳೆ ಕಡಿಮೆ ಇರೋದ್ರೆ ಸುಮಾರು 600-700 ಮಿಲಿಮೀಟರ್ ವಾರ್ಷಿಕ ಮಳೆ ಬೀಳೋ ಪ್ರದೇಶದಲ್ಲಿ ನೀರು ಆಳದ ಪದರಗಳಿಗೆ ಹೋಗಲ್ಲ. ಹೋದ್ರೂ ಸಹ ಈ ಮೇಲಿರ್ತಕ್ಕಂಥ ಉಪ್ಪು ಸುಮಾರು 30-40 ಸೆಂಟಿಮೀಟರ್ ಆಳಕ್ಕೆ ಹೋಗುತ್ತೆ. ಮತ್ತೆ ನೀರು ಸುದೀರ್ಘವಾಗಿ ಸಿಗ್ದಲೇ ಇದ್ದಾಗ ಅಲ್ಲೇ ಶೇಖರಣೆ ಆಗ್ತದೆ ಉಪ್ಪು. ಮತ್ತೆ ದಿನ ಕಳೆದಂತೆ ಕೆಳಗಡೆ ಇರತಕ್ಕಂಥ ಉಪ್ಪು ಈ ಕ್ಯಾಪಿಲರಿ ರೈಸ್ ಅಂತ ಹೇಳ್ತೀವಿ, ಸಣ್ಣ ರಂಧ್ರಗಳಿರೋದ್ರಿಂದ ಈ ನೀರು ಭೂಮಿಯ ಮೇಲ್ಪದರಕ್ಕೆ ಬರುತ್ತದೆ. ಆ ಮೇಲ್ಪದರಕ್ಕೆ ಬಂದಂತ ಉಪ್ಪು ನೀರು ಆವಿಯಾದ ಮೇಲೆ ಘನರೂಪದಂತ ಲವಣಗಳು ಭೂಮಿ ಮೇಲೆ ಸೇರ್ಕೊಂಡು ಬಿಳಿಯಾಗಿ ಒಂದು ಬಿಳಿ ಪ್ಯಾಚಸ್ ಅಂದ್ರೆ ಒಂದು ಪೌಡರ್ ರೂಪದಲ್ಲಿ ಕಾಣ್ತದೆ. ಇದನ್ನ ನಾವು ಲವಣಯುಕ್ತ ಮಣ್ಣು ಅಂತ ಕನ್ಸಿಡರ್ ಮಾಡಬಹುದು. ಹೀಗೆ ಲವಣ ಯುಕ್ತ ಮಣ್ಣಿನ ಗುಣಲಕ್ಷಣಗಳು ಈ ಮಾದರಿಯಲ್ಲಿ ಇರುತ್ತೆ. ಇನ್ನು ಈ ಕ್ಷಾರ ಮಣ್ಣು ಹೇಗೆ ಮಾರ್ಪಾಡಾಗುತ್ತೆ? ಕ್ಷಾರ ಮಣ್ಣು ಉತ್ಪಾದನೆ ಆಗ್ಬೇಕಾದ್ರೆ ಇಲ್ಲಿ ಅವಾಗಲೇ ನಾನು ಲವಣಯುಕ್ತ ಮಣ್ಣಿನಲ್ಲಿ ಈ ಸೋಡಿಯಂ ಹಾಗೂ ಅದರ ಕ್ಲೋರೈಡ್ಸ್ ಅಂಡ್ ಸಲ್ಫೇಟ್ಸ್ ಅಂತ ಹೇಳಿದೆ. ಇದರಲ್ಲಿ ಕ್ಲೋರೈಡ್ಸ್ ಅಂಡ್ ಸಲ್ಫೇಟ್ ಯಾವುದೇ ಪಾತ್ರ ವಹಿಸಲ್ಲ. ಇಲ್ಲಿ ಬಹುಮುಖ್ಯ ಪಾತ್ರ ವಹಿಸುವಂಥದ್ದು ಕಾರ್ಬೊನೇಟ್ಸ್ ಅಂಡ್ ಬೈಕಾರ್ಬೊನೇಟ್ಸ್, ಯಾವುದು ಸೋಡಿಯಂ ಕಾರ್ಬೊನೇಟ್ ಅಂಡ್ ಸೋಡಿಯಂ ಬೈಕಾರ್ಬೊನೇಟ್. ಈ ಅಂಶ ಜಾಸ್ತಿ ಆದಾಗ ಮಣ್ಣಿನ ರಸಸಾರ ಸುಮಾರು 8.5 ಮೇಲೆ 8.5 ಇರ್ತದೆ ಹಾಗೂ ವಿದ್ಯುತ್ ವಾಹಕತೆ ಇಲ್ಲಿ 4 ಡೆಸಿಸೈಮನ್ಸ್ ಪರ್ ಮೀಟರ್ ಕಮ್ಮಿ ಇರ್ತದೆ. ಇದರಲ್ಲಿ ಯಾಕೆ ಕಮ್ಮಿ ಇರ್ತದೆ ಅಂದ್ರೆ ಇದರಲ್ಲಿ ಸೋಡಿಯಂ ಅಂಶ ಮಾತ್ರ ಇರ್ತದೆ, ಬೇರೆ ಲವಣಗಳು ಅಂಶ ಕಮ್ಮಿ ಇರ್ತದೆ. ಸೊ ಬೇರೆ ಲವಣ ಅಂತ ಹೇಳಿದಾಗ ಪೊಟ್ಯಾಸಿಯಂ ಬರ್ಬೋದು ಮತ್ತೆ ಕ್ಯಾಲ್ಸಿಯಂ ಬರ್ಬೋದು ಸೋಡಿಯಂ ಬರ್ಬೋದು. ಇಲ್ಲಿ ಸೋಡಿಯಂ ಮಾತ್ರನೇ ಇರೋದ್ರಿಂದ ಸೋಡಿಯಂ ಅಂಶ ಜಾಸ್ತಿ ಆಗ್ತದೆ. ಸೋಡಿಯಂ ಜಾಸ್ತಿ ಆಯ್ತು ಅಂದ್ರೆ ನಾವು ತಿಳ್ಕೊಬೇಕು, ಸೋಡಿಯಂ ಒಂದು ನೀರನ್ನ ಜಾಸ್ತಿ ಕೇಳುತ್ತೆ. ನೀರು ಕೇಳಿದಾಗ ಏನಾಗುತ್ತೆ, ಈ ಮಣ್ಣಿನ ಸಣ್ಣ ಕಣಗಳು ನೀರನ್ನ ಹಿಡಿದಿಟ್ಕೊಂಡು ಸಣ್ಣ ಕಣಗಳು ದಪ್ಪವಾಗಿ ಪರಿವರ್ತನೆ ಆಗ್ತದೆ. ಆ ದಪ್ಪ ಆದಾಗ ಮಣ್ಣು ಸಡಿಲಗೊಳ್ತದೆ, ಮಣ್ಣು ಜಾರುವಿಕೆ ಆಗುತ್ತೆ. ಇದನ್ನ ನಾವು ಭೂಮಿ ಮೇಲೆ ಹೇಗೆ ನೋಡ್ಬೋದು ಅಂದಾಗ ಮಣ್ಣಿನ ಮೇಲೆ ಕಾಲಿಟ್ಟರೆ ಜಾರುವಿಕೆ, ಮತ್ತೆ ಮಣ್ಣನ್ನ ನಾವು ಮುಟ್ಟಿದಾಗ ಸೋಪ್ ತರ ಏನು ನೊರೆ ನೊರೆ ತರ ಕಾಣ್ಬೋದು, ಅಥವಾ ಮಣ್ಣಿನಲ್ಲಿ ನೀರು ಏನು ಇದನ್ನ ಸೋಡಿಯಂ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಡಿಸ್ಪರ್ಸಿಂಗ್ ಏಜೆಂಟ್, ಬೇರ್ಪಡಿಸುವ ಒಂದು ಕಣ, ಎರಡು ಮಣ್ಣಿನ ಕಣಗಳನ್ನ ಬೇರ್ಪಡಿಸ್ಬಿಡುತ್ತೆ. ಆವಾಗ ಮಣ್ಣಿನ ರಚನೆ ಹಾಳಾಗ್ಬಿಡುತ್ತೆ. ಮಣ್ಣಿನ ರಚನೆ ಹಾಳಾಯ್ತು ಅಂದ್ರೆ ನೀರ್ ಹಿಂಗಲ್ಲ, ಮತ್ತೆ ಬೆಳೆಗಳು ಬೆಳೆಯಕ್ ಆಗದೇ ಇಲ್ಲ. ಯಾಕೆ ಅಂದ್ರೆ ಬೆಳೆಗಳಲ್ಲಿ ಇಲ್ಲಿ ತನ್ನ ಬೇರುಗಳನ್ನ ಬಿಟ್ಕೊಳಕ್ ಆಗಲ್ಲ. ಇದು ಸುಡ ಮಣ್ಣು ಅಂತ ಹೇಳ್ಬೋದು. ಹೆಂಗ್ ಸುಡ ಮಣ್ಣು ಅಂದ್ರೆ ಬೇರುಗಳನ್ನ ಸುಟ್ಟಾಕ್ಬಿಡುತ್ತೆ. ಸೊ ಹಾಗಾಗಿ ಇದು ಮಾರ್ಪಾಡಾಗಿ ಇದ್ರ ಗುಣಲಕ್ಷಣಗಳಿಗೆ ಮೂಲ ಕಾರಣ ಕಡಿಮೆ ಮಳೆ, ಮತ್ತೆ ಇದರಲ್ಲಿ ಜಾಸ್ತಿ ಸೋಡಿಯಂ ಅಂಶ. ಸೊ ಹಾಗಾಗಿ ಕ್ಷಾರ್ಯ ಮಣ್ಣು ತನ್ನ ರಸಸಾರ 8.5 ಮೇಲೆ ಕಾಯ್ಕೊಳ್ಳುತ್ತೆ, 10 ತಕ್ಕನ್ನು ಹೋಗುತ್ತೆ ಕೆಲವೊಮ್ಮೆ. ಈ ಸವಳು ಮತ್ತೆ ಕ್ಷಾರ ಮಣ್ಣಿನ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಮೂಲತಃ ಆಗೋದು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ. ಇದನ್ನು 3 ತರವನ್ನು ನಾವು ವಿಧಾನಗಳನ್ನು ಅನುಸರಿಸಬಹುದು. ಒಂದು, ಕೆಲವೊಮ್ಮೆ ಈ ಬೇಸಿಗೆ ಕಾಲದಲ್ಲಿ ಮೇಲ್ಪದರದ ಮಣ್ಣನ್ನು ನಾವು ಈ ಅರ್ತ್ ಮೂವರ್ಸ್ ಏನು ಈ ಟ್ರ್ಯಾಕ್ಟರ್ಸ್ ನ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಜೆಸಿಪಿ ಯೂಸ್ ಮಾಡ್ಕೊಳ್ಳೋದೇ, ಫಸ್ಟ್ ಒಂದು ಲೇಯರ್ ಒಂದು 15 ಸೆಂಟಿಮೀಟರ್ನಷ್ಟು ಮಣ್ಣನ್ನ ನಾವು ಮೇಲ್ಪದರದ ಮಣ್ಣನ್ನು ಎಳಿಬೇಕಾಗುತ್ತೆ, ಅಂದ್ರೆ ರಿಮೂವ್ ಮಾಡಬೇಕಾಗ್ತದೆ. ಆ ರಿಮೂವ್ ಮಾಡೋದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಸ್ವಲ್ಪ ದಿನಗಳ ಮಟ್ಟಿಗೆ ನಾವು ಬೆಳೆಗಳನ್ನು ಇದರಲ್ಲಿ ಬೆಳ್ಕೊಬಹುದು. ಸ್ವಲ್ಪ ಇದು ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಕಾಸು ಖರ್ಚು ಕೇಳುತ್ತೆ ಇಲ್ಲಿ. ಅದಲ್ದಲೆ ರಾಸಾಯನಿಕವಾಗಿ ಮಾಡೋದಾದ್ರೆ ಇಲ್ಲಿ ನಾವು ಜಿಪ್ಸಮ್ ಹಾಕ್ಬೋದು. ಜಿಪ್ಸಮ್ ಅಂದ್ರೆ ಇದು ಒಂದು ಕೆಮಿಕಲ್ ಅಮೆಂಡ್ಮೆಂಟ್. ಈ ಜಿಪ್ಸಮ್ ಅಲ್ಲಿ ಮತ್ತೆ ಸಲ್ಫರ್ ಇರ್ತಕ್ಕಂಥ ಯಾವುದೇ ಒಂದು ಅಂಶವನ್ನು ನಾವು ಹಾಕ್ಬೋದು. ಸಲ್ಫರ್ ಫರ್ಟಿಲೈಸರ್ಸ್ ಹಾಕ್ಬೋದು ಅಥವಾ ಪೈರೇಟ್ಸ್ ಅಂತ ಹೇಳ್ತೀವಿ, ಐರನ್ ಸಲ್ಫೈಡ್ ಅಂತೀವಿ. ಇದನ್ನೆಲ್ಲ ಹಾಕಿದಾಗ ಈ ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅಂಶ ಕಮ್ಮಿಯಾಗಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆಗ್ತದೆ. ಕ್ಯಾಲ್ಸಿಯಂನ ಅಂಶ ಜಾಸ್ತಿ ಆದರೆ ನಮಗೆ ಕ್ಯಾಲ್ಸಿಯಂ ಏನಂತೀವಿ ನಾವು ಇಂಗ್ಲೀಷಲ್ಲಿ ಅಂದರೆ ಬೈಂಡಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಇದನ್ನು ಬೇರ್ಪಡಿಸೋದ್ರ ಬದಲು ಇದು ಕೂಡಿಸುತ್ತೆ, ಎರಡು ಮಣ್ಣಿನ ಕಣಗಳನ್ನು ಕೂಡಿಸಿ ಒಳ್ಳೆ ರಚನೆಯನ್ನು ಮಾಡುತ್ತೆ. ಹಾಗಾಗಿ ಇದಕ್ಕೆ ಸೂಕ್ತವಾದ ಕೆಮಿಕಲ್ ಅಮೆಂಡ್ಮೆಂಟ್ ಅಂತ ನಾವು ಜಿಪ್ಸಮ್ನ ನಾವು ರೆಕಮೆಂಡ್ ಮಾಡಬಹುದು. ಇಲ್ಲಿ ಜಿಪ್ಸಮ್ ನಾವು ಎಷ್ಟು ಹಾಕ್ಬೇಕು ಅನ್ನೋದು ಇದು ಸಹ ಪಿ ಎಚ್ ರಸಸಾರದ ಆಧಾರದ ಮೇಲೆ ಇರ್ತದೆ. ಇದು ನಾವು ಇಷ್ಟೇ ಪಿ ಎಚ್ ಹಾಕ್ಬೇಕು, ಇಷ್ಟು ಪಿ ಎಚ್ ಇದ್ರೆ ಇಷ್ಟೇ ಜಿಪ್ಸಮ್ ಹಾಕ್ಬೇಕು ಅನ್ನೋದನ್ನ ನಾವು ಸೂಕ್ತವಾದ ಮಣ್ಣಿನ ಪರಿಶೀಲನೆ ತಪಾಸಣೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ನಾವು ಜಿಪ್ಸಮ್ ಹಾಕ್ಬೋದು ಅಂತ. ನಾನೇನು ಅವರೇಜ್ ನಾವು ಎಷ್ಟು ಹಾಕ್ಬೇಕಾಗುತ್ತೆ ಅಂದರೆ ಈಗ ಪಿ ಎಚ್ ಒಂದು 9 ವರೆಗೂ ಹೋಯಿತು ಅಂದರೆ ಸುಮಾರು ನಾವು 2 ಟನ್ನಷ್ಟು ನಾವು ಜಿಪ್ಸಮ್ನ ಮಣ್ಣಿಗೆ ಹಾಕ್ಬೇಕಾಗ್ತದೆ. ಸೊ ಹಾಗಾಗಿ ರೈತರುಗಳಲ್ಲಿ ನಾವು ಕೇಳ್ಕೊಳ್ಳೋದೇನು, ಮಣ್ಣಿನ ಒಂದು ಮಾದರಿಯನ್ನು ಸಂಗ್ರಹಣೆ ಮಾಡಿ ಪ್ರಯೋಗಾಲಯದಲ್ಲಿ ನೀವು ಪರೀಕ್ಷಿಸಿಕೊಂಡಿದ್ದೆ ಅದರಲ್ಲಿ ನಾವು ಎಷ್ಟು ಜಿಪ್ಸಮ್ ಅಕ್ಯುರೇಟ್ ಆಗಿ ಹಾಕ್ಬೋದು ಅಂದಾಗ ನಾವು ಅಮೌಂಟ್ ಸೇವ್ ಮಾಡ್ಕೊಬೋದು, ಮತ್ತೆ ಮಣ್ಣಿನ ನಾವು ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಉಪಕಾರಿ ಆಗ್ತದೆ. ಹೀಗೆ ಸವಳು ಮತ್ತು ಕ್ಷಾರ ಮಣ್ಣಿನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಈ ಮಣ್ಣಿನ ರಸಸಾರ ಪೋಷಕಾಂಶಗಳ ಪೂರೈಕೆ ಅಥವಾ ಲಭ್ಯತೆಯನ್ನ ಹೇಗೆ ನಿರ್ಧರಿಸುತ್ತೆ? ತುಂಬಾ ಇಂಪಾರ್ಟೆಂಟ್ ಸರ್ ಇದು. ಇವತ್ತಿನ ಟಾಪಿಕ್ ನಿಂತಿರೋದೇ ಈ ಪ್ರಶ್ನೆ ಮೇಲೆ. ಯಾಕೆಂದ್ರೆ ನಾವು ಬೆಳೆ ಬೆಳಿಬೇಕಾದ್ರೆ ಬೆಳೆಗಳು ಹೇಗೆ ಬೆಳಿಬೇಕು ಅನ್ನೋದು ನಾವು ಎಲ್ಲರೂ ತಿಳ್ಕೊಂಡಿರ್ತೀವಿ. ಆದರೆ ರಸಸಾರ ಮಟ್ಟ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ರಸಸಾರದ ಮೇಲೆ ಪೋಷಕಾಂಶಗಳ ದೊರಕುವಿಕೆ ಗಿಡಗಳಿಗೆ ನಿರ್ಧಾರ ಆಗ್ತದೆ. ಈ ಪೋಷಕಾಂಶಗಳು ಅಂತ ಬಂದಾಗ 6.5 ಕೆಳಗಡೆ ಇದ್ರೆ ಯಾವ ಪೋಷಕಾಂಶಗಳು ಅಂದರೆ ಜಾಸ್ತಿ ಐರನ್, ಅಲ್ಯೂಮಿನಿಯಂ, ಬೋರಾನ್, ಜಿಂಕ್, ಮ್ಯಾಂಗನೀಸ್ ಇವೆಲ್ಲ ಆಮ್ಲೀಯ ಮಣ್ಣಿನಲ್ಲಿ ಕರಗುವಿಕೆ ಜಾಸ್ತಿ. ಸೊ ಹಾಗಾಗಿ ಅಲ್ಲಿ ಅದರತಂತ ಅಂಶ ಕೆಲವೊಮ್ಮೆ ಜಾಸ್ತಿನೇ ಇರುತ್ತೆ. ಟಾಕ್ಸಿಸಿಟಿ ಲೆವೆಲ್ಗೆ ಹೋಗ್ತದೆ ಅಂದರೆ ಗಿಡಗಳು ಅದನ್ನು ಹೀರುಕೊಳ್ಕೋ ಆಗಲ್ಲ, ಆ ಲೆವೆಲ್ಗೆ ಹೋಗ್ಬಿಡುತ್ತೆ. ಟಾಕ್ಸಿಟಿ ಅಂದರೆ ವಿಷದ ಲೆವೆಲ್ ಆಗ್ಬಿಡುತ್ತೆ. ಎಲ್ಲಿ 6.5 ಕೆಳಗಡೆ ಇದ್ದಲ್ಲಿ ಯಾವ ಪೋಷಕಾಂಶಗಳು, ಎಲ್ಲ ಲಘು ಪೋಷಕಾಂಶಗಳು ಈಗ ಹೇಳಿನಲ್ಲ ಐರನ್, ಅಲ್ಯೂಮಿನಿಯಂ, ಮ್ಯಾಂಗನೀಸು, ಕಾಪರು, ಜಿಂಕ್, ಬೋರಾನ್ ಇವ್ಯಾವುದು ದೊರಕಲ್ಲ. ಇವೆಲ್ಲ ಜಾಸ್ತಿ ಕರಗಿ ಗಿಡಗಳಿಗೆ ಬೇಕಾದ ರೀತಿಯಲ್ಲಿ ಇಲ್ಲದ್ರಿಂದ ಗಿಡಗಳು ಇದನ್ನ ಎತ್ಕೊಳಲ್ಲ. ಮತ್ತೆ ನೆಕ್ಸ್ಟ್ 8.5 ಮೇಲೆ ಹೋದಾಗ ಇಲ್ಲಿ ನಮಗೆ ಸಿಗುವಂತ ಪೋಷಕಾಂಶಗಳು ಒಂದೇ ಇದರಲ್ಲಿ ಮಾಲಿಬ್ಡಿನಮ್. ಮಾಲಿಬ್ಡಿನಮ್ ಏನು ಪಿ ಎಚ್ ಜಾಸ್ತಿ ಆದಂಗೆಲ್ಲ ಅದರದ್ದು ಅವೈಲಬಿಲಿಟಿ ಜಾಸ್ತಿ ಆಗ್ತದೆ ಅಂತ ನಾವು ಕಂಡಿಡ್ಕೊಂಡಿದ್ದೀವಿ ಸಂಶೋಧನೆಯಿಂದ. ಉಳಿದಂತ ಪೋಷಕಾಂಶಗಳು ಏನು ಗಿಡಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು, ಮೊದಲನೇದಾಗಿ ಸಾರಜನಕ, ರಂಜಕ, ಪೊಟ್ಯಾಶಿಯಂ, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಸಲ್ಫರ್ ಇವೆಲ್ಲ ದೊರಕತಕ್ಕಂಥದ್ದು 6.5-7.5. ಅಂದ್ರೆ ನಾವು ಸಮಸ್ಯಾತ್ಮಕ ಮಣ್ಣು ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂದ್ರೆ ರಸಸಾರದ ಮಟ್ಟ 7.5 ಮೇಲಿರೋದಾಗ್ಲಿ, ರಸಸಾರದ ಮಟ್ಟ 6.0 ಕೆಳಗಡೆ ಇರೋದಾಗ್ಲಿ, ಇದೆಲ್ಲ ಸಮಸ್ಯಾತ್ಮಕ ಮಣ್ಣು. ಯೋಗ್ಯವಾದ ಮಣ್ಣು ಅಂತ ಬಂದಾಗ 6.5-7.5 ರಸಸಾರ ಹೊಂದಿರತಕ್ಕಂಥ ಮಣ್ಣು ನಾವು ಸೂಕ್ತವಾದ ಒಳ್ಳೆಯ ಬೆಳೆಗಳನ್ನು ಬೆಳೆದು ಆದಾಯ ಪಡೆದ್ರು ಸಹ ನಾವು ಇದರಲ್ಲಿ ಕಾಣಬಹುದಾಗಿದೆ. ಸೊ ಹಾಗಾಗಿ ತಾವುಗಳು ಮಣ್ಣಿನ ತಪಾಸಣೆ ಮಾಡಿಸಿ ಸೂಕ್ತವಾದ ನಿರ್ಧಾರ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ತೀನಿ. ಸಮಸ್ಯಾತ್ಮಕ ಮಣ್ಣುಗಳು ಮತ್ತೆ ಅವುಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಚಿಕ್ಕರಾಜು ಅವರೇ? ಸರ್, ನಾನು ಇಲ್ಲಿ ಕಾರ್ಯಕೆರೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿರೋದ್ರಿಂದ ಅವರು ಲ್ಯಾಬ್ಗೆ ಬಂದರೂ ಸಹ ನಾವು ಸುದೀರ್ಘವಾದ ಚರ್ಚೆ ನಡೆಸಿ ಅವರಿಗೆ ಸೂಕ್ತವಾದ ನಿರ್ದೇಶನ ನೀಡಿರ್ಬೋದು. ಅದಿಲ್ದಲೇ ಇದ್ರೆ ನಾನು ದೂರ ಇದ್ದೀನಿ, ಬರೋಕ್ಕಾಗಲ್ಲ ಆ ಥರ ಮಟ್ಟ ಬಂದಾಗ ನನಗೆ ಮೊಬೈಲಲ್ಲೂ ಸಹ ಯಾವುದೇ ಟೈಮಲ್ಲಿ ನನಗೆ ಫೋನ್ ಮಾಡಲಿ, ನಮ್ಮ ವೃತ್ತಿನೇ ನಾಗರಿಕರ ಸೇವೆ ಮಾಡೋದು. ಹಾಗಾಗಿ ಯಾವ ಸಂದರ್ಭದಲ್ಲೂ ನನಗೆ ಫೋನ್ ಮುಖಾಂತರ ನನ್ನನ್ನು ಸಲಹೆ ಪಡ್ಕೊಬೋದು. ನನ್ನ ಮೊಬೈಲ್ ನಂಬರ್ ಬಂದು 9036798061. ತಾವು ಯಾವುದೇ ಸಮಯದಲ್ಲೂ ನನ್ನ ಕರೆ ಮಾಡಿ ಸದುಪಯೋಗ ಪಡಿಸ್ಕೊಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9036798061. ಒಳ್ಳೆಯದು ಡಾಕ್ಟರ್ ಎಸ್ ಎನ್ ಚಿಕ್ಕರಾಜು ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಹಾಗೂ ಅವುಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಎಲ್ಲ ರೈತರಿಗೆ ಧನ್ಯವಾದಗಳು, ಒಳ್ಳೆಯದಾಗಲಿ, ನಮಸ್ಕಾರ. ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಚಿಕ್ಕರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನೇರ ಮಾರಾಟ ಮತ್ತು ಸಾಂಘಿಕ ಮಾರಾಟದ ಪ್ರಾಮುಖ್ಯತೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್.